ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಮ್ ಬೋಲ್ ರೇ ಬಿಜು ಕಾ ಕುತಲಾ ಬೋಲ್ ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ದೇಖ್ ಬೇಟಾ ತು ಜೊ ಯೇ ಅಂದಾಜುಮ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೇ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಪಹಲೀ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಮೇತ್ ನಹೀ ಕಿಯೆ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಭೀ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕೀ ಪರಂಪರಾ ಹೈ ಪರಂಪರಾಗತ್ ಖೇತಿ ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಜೇನು ಕೃಷಿ ಅನುಭವ. ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯ ವಿನಾಯಕ್ ಸುಬ್ರಾಯ್ ಹೆಗಡೆ ಅವರೊಂದಿಗೆ ಸಂದರ್ಶನ. ವಿನಾಯಕ್ ಸುಬ್ರಾಯ್ ಹೆಗಡೆ ಅವರೇ ನಮಸ್ಕಾರ. ನಮಸ್ಕಾರ. ಈ ಯಲ್ಲಾಪುರದ ಮಂಚಿಕೇರಿಯ ಒಂದು ಪರಿಸರ ಜೇನು ಕೃಷಿಗೆ ಎಷ್ಟು ಮಟ್ಟಿಗೆ ಪೂರಕವಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಜೇನು ಸಾಕುವಾಗ ತುಂಬ ನನಗೆ ಸಣ್ಣ ಇರುವಾಗ ನಮ್ಮ ಅಣ್ಣ ಇದ್ರು, ನಮ್ಮ ಅಣ್ಣ ನಾನು ಇಬ್ಬರು ಅಡವಿಗೆ ಹೋಗ್ತಾ ಇದ್ವಿ. ಅವರ ಹಿಂದೆ ನಾನು ಹೋಗ್ತಾ ಇದ್ದೆ. ಅವರು ಈ ಮರದಲ್ಲಿ ಜೇನುಗಳು ಇಡ್ತಾ ಇತ್ತು, ಅದನ್ನು ನಾವು ಹುಡುಕೊಂಡು ಮಧ್ಯ ಅಡವಿಗೆ ಅದನ್ನು ಪಾತ್ರೆ ತಗೊಂಡು ಹೋಗಿ ಅದರಲ್ಲಿ ಇರುವಂಥ ಒಂದು ಇದು ತಗೊಂಡು ಬರ್ತಾ ಇದ್ವಿ. ನಮಗೆ ಭಾಳ ಇಂಟ್ರೆಸ್ಟ್ ಇತ್ತು, ನನಗೂ ನಮ್ಮ ಅಣ್ಣ ತುಂಬ ಇಂಟ್ರೆಸ್ಟ್. ಅವರು ಜೇನು ಹಿಂಗೆ ನೋಡಿದರೆ ಅಷ್ಟು ದೂರ ಹೋಗ್ತಾ ಇದ್ರು ಹುಳ ಕಣ್ಣು ಹಿಡಿದು ಬಿಡೋರು. ಸರ್, ಈಗ ನೀವು ಕೃಷಿಗೆ ಬರೋದಕ್ಕಿಂತ ಮೊದಲು 30-35 ವರ್ಷ ಬೆಂಗಳೂರಿನಲ್ಲಿ BHEL ಇಂಜಿನಿಯರ್ ಆಗಿ ದುಡಿದಂಥವ್ರು, ಬೆಂಗಳೂರಿನ ಅನುಭವ ಮತ್ತು ಕೃಷಿಗೆ ವಾಪಸ್ ಬಂದಾಗ ಹೇಗಿತ್ತು ಪರಿಸ್ಥಿತಿ ಎಲ್ಲ? ಅಲ್ಲಿ ಜೀವನ ಅಂಟ್ಕೊಂಡಿದ್ದೆ, ಆದ್ರೆ ನಾನು ಇಲ್ಲಿ ಬಂದು ಹೋಗ್ತಾ ಇದ್ದೆ. ಯಾಕೆಂದ್ರೆ ತಂದೆಯವರು ಇದ್ರು, ತಾಯಿಯವರು ಇದ್ರು, ಮನೆ ಇಲ್ಲಿ ಪರಿಸರ ಬಿಟ್ಟು ಹೋಗ್ಲಿಕ್ಕಾಗಲ್ಲ, ಆ ಒಂದು ಮಮತೆ ಒಂದು ಇದು ಇರೋದ್ರಿಂದ. ಅದಕ್ಕೆ ನಾನು ಏನು ಮಾಡ್ತೆ, ಬಂದು ಹೋಗಿ ಮಾಡ್ತಾ ಇದ್ದೆ. ನಾವು ಯಾವುದು ಡಿವೈಡ್ ಆಗಿರಲಿಲ್ಲ, ಮನೆಯಲ್ಲೇ ಎಲ್ಲ ಒಟ್ಟು ಕುಟುಂಬ, 5 ಜನ ಮಕ್ಕಳು. ಕಡೆಗೆ ನಮ್ಮ 2 ಅಣ್ಣ ಬೇರೆ ಆದರೂ ನಾನು ಇವರು ಒಟ್ಟಿಗೆ ವ್ಯವಸಾಯ ಮಾಡ್ತಾ ಇದ್ವಿ. ಈ ವ್ಯವಸಾಯ ಮಾಡುವಾಗ ನಾನು ಬಂದಾಗ ನನ್ನ ಕೈಲಾದಷ್ಟು ಮಾಡ್ತಾ ಇದ್ದೆ. ನಾನು ನಮಗಲ್ಲಿ BHEL ಒಳ್ಳೆ ನನಗೆ ಒಳ್ಳೆ ಗೌರವ ಕೊಟ್ಟಿರೋರು. ನಾನು ಸಣ್ಣ ಇರುವಾಗಿಂದ ಭಾಳ ಕಷ್ಟ ಬಿದ್ದುಬಿಟ್ಟೆ, ಯಾಕೆಂದ್ರೆ 5-6 ಮಕ್ಕಳು ಇರ್ತಾ ಇದ್ರು. ತಂದೆ ತಾಯಿ ಏನಂದ್ರೆ ಅಂತ ಪ್ರೀತಿ ವಿಶ್ವಾಸ ಕೊಟ್ಟು ಬೆಳೆಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ದೊಡ್ಡಾದ ಕೂಡ ಶಾಲೆ ಹೋಗಿ ಹೋಮ್ವರ್ಕ್ ಮಾಡಿದೆ ಇದು ಮಾಡಿದೆ ಅಂತ ಕೇಳುವಂಥ ಟೈಮ್ ಅವರಿಗೆ ಇರಲಿಲ್ಲ. ಭಾಳ ಒಂದಿದು ನಾವೇ ಹೋಗಬೇಕು, ನಾವೇ ಮಾಡಬೇಕು. ಆ ಶಿಕ್ಷಕರು ಹಾಗೆ ಇದ್ರು. ಆಗ ಆ ಶಿಕ್ಷಕರಿಂದ ನಾವು ಅದೇ ಹೇಳ್ತಾರಲ್ಲ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ನಾವು ಈ ಹಳ್ಳಿ ಪರಿಸರವನ್ನು ಬಿಟ್ಟು ಬೆಂಗಳೂರಿನಂತಹ ಒಂದು ಪಟ್ಟಣ ಪ್ರದೇಶಕ್ಕೆ ನೀವು ಹೋಗಬೇಕು ಅಂತ ಹೇಗೆ ಅನಿಸ್ತು ನಿಮ್ಗೆ ಯಾವಾಗ? ಆಗ ಏನಾಯ್ತಂದ್ರೆ ನಾನು ಪಿ ಯು ಸಿ ಮುಗಿಸಿದೆ. ಪಿ ಯು ಸಿ ಮುಗಿದ್ಕೊಳ್ಳೆ ಆಗ ಓದೋದಕ್ಕೆ ಹೆಚ್ಚಿಗೆ ನಮಗೆ ಅವಕಾಶ ಇರಲಿಲ್ಲ. ನಾನು ಓದಬೇಕು ಅಂತ ತುಂಬ ಆಸೆ, ಇಲ್ಲ ಅದರಲ್ಲೂ ಸ್ವಲ್ಪ ಪಾಸ್ ಆಗ್ತಾ ಇದ್ದೆ. ಆದರೆ ನಮ್ಮ ತಂದೆಯವರು ಭಾಳ ಹಠಮಾರಿ, ಅವರು ಇಲ್ಲ ಮನೇಲಿ ತೋಟ ಗದ್ದೆ ನೋಡ್ಕೊಳ್ಳೋರಿಲ್ಲ, ನೀನು ಇಲ್ಲೇ ಇರಬೇಕು ಅಂತ. ಅವರು ಮಕ್ಕಳಿಗೆ ದುಡ್ಡು ಕೊಡ್ತಾ ಇರಲಿಲ್ಲ, ಕಷ್ಟ ಅಂದರೆ ಏನು ಅಂತ ಗೊತ್ತಾಗಲಿ ಅಂತ. ಅವರು ಆಳುಗಳಿಗೆ ಬಂದವರಿಗೆಲ್ಲ ಭಾಳ ದಾನ ಧರ್ಮ ಮಾಡ್ತಾರೆ, ಮಕ್ಕಳಿಗೆ ಮಾತ್ರ ಭಾಳ ಸ್ಟ್ರಿಕ್ಟ್ ಆಗಿದ್ರು. ನಾನೇನು ಮಾಡಿದೆ, ನಾನು ಓದಲೇಬೇಕು ಅಂದರೆ ಆಗಲಿಲ್ಲ ಅಂದರು. ಸೀದಾ ಧರ್ಮಸ್ಥಳ ಕೊಡೋದೆ. ನಮ್ಮ ತಾಯಿ ಒಂದು 150 ರೂಪಾಯಿ ಕೊಟ್ಟಿದ್ರು ಆ ಕಾಲದಲ್ಲಿ, ಆಗ ಒಂದು 30-40 ರೂಪಾಯಿ ಚಾರ್ಜ್ ಇತ್ತು. ಹೋಗಿ ಒಂದು 4 ದಿನ 5 ದಿನ ಭೇಟಿ ಮಾಡಿದೆ, ಏನು ಮಾಡೋದು ಈಗ ಬಂದಿದ್ದೇನೆ ಓದಬೇಕು ಅಂತಿದ್ದೆ, ಹೀಗಾಗಿದೆ ಅಂತ. ಏನಾದ್ರು ಇಲ್ಲ ಅಂದ್ರೆ ಕೆಲಸಾರು ಕೊಡಿ ಅಂತ. ಇಲ್ಲ ನೀನು ಹೋಗು, ನಿನ್ಗೆ ಒಳ್ಳೇದಾಗತ್ತೆ, ನೀನು ಮುಂದೆ ಓದಿ ಏನೋ ಒಂದು ದಾರಿ ಹುಡುಕ್ತೀಯ, ಲೀಡರ್ ಆಗಿ ಕೆಲಸ ಮಾಡು, ಫಾಲೋವರ್ ಆಗಿ ಹೋಗ್ಬೇಡ, ಜನಗಳ ಮಾತು ಕೇಳಬೇಡ. ನಿನ್ನ ಮನಸ್ಸು, ನಿನ್ನ ಇಂದ್ರಿಯಗಳು ಏನೊಂದು ಇದು ಕೊಡುತ್ತ ಅದರಲ್ಲಿ ನೀನು ಮಾಡುವಂತ. ನಾನು ಹಾಗೆ ಹಟ್ಟು ಮಾಡ ಹಾಗೆ ಒಂದು 15 ದಿನ ಆದ್ಮೇಲೆ ನಮ್ಮ ಚಿಕ್ಕಪ್ಪ ಒಬ್ರು ಬೆಂಗಳೂರಲ್ಲಿದ್ರು, ಅವ್ರು ಬಂದು ಹೀಗಿದ್ದೆ ಓದ್ಲಿಕ್ಕೆ ಕೊಡ್ತಾ ಇಲ್ಲ ಏನು ಮಾಡು, ಹಾಗಾಗಿ ಒಂದು ಕೆಲಸ ಮಾಡು ಬೆಂಗಳೂರಿಗೆ ಬಂದ್ಬಿಡು, ಈವ್ನಿಂಗ್ ಕಾಲೇಜ್ ಓದ್ಕೊಂಡು ಅಲ್ಲೇ ಕೆಲಸ ಮಾಡುವಂತೆ. ಅಪ್ಪನ ದುಡ್ಡು ಬೇಡ, ಕಷ್ಟ ಸುಖ ಏನು ಅಂದ್ರೆ ನಿನಗೂ ಗೊತ್ತಾಗತ್ತೆ, ಮುಂದೆ ನೀನು ಒಂದು ಒಳ್ಳೆ ಉದ್ಯೋಗಕ್ಕೆ ಸೇರ್ಬೋದು ಹೇಳುವಂತ ಅವನು. ಹಾಗೆ ಹೋದೆ ಅವ್ರ ಮನೇಲಿ. ಅಂದರೆ ಈಗ ನನಗೆ ಭಾಳ ನೋವಾಗಿತ್ತು ಹೋದಾಗ, ಯಾಕೆಂದ್ರೆ ಬೇರೆಯವ್ರ ಮನೇಲಿ ಎಷ್ಟು ದಿನ, ಒಂದೆರಡು ದಿನ ಉಳಿದ್ರೆ ಜನ ಪ್ರೀತಿ ವಿಶ್ವಾಸ. ಮೂರನೇ ದಿನ ಪ್ಯಾಟೆಯಲ್ಲಿ ಸಿಟಿಯಲ್ಲಿ ಅವರಿಗೂ ಆದಂಥ ಕೆಲವೊಂದು ಸಮಸ್ಯೆಗಳಿರುತ್ತೆ, ಅವರಿಗೆ ಆದಂಥ ಕೆಲವೊಂದು ಇದು ಇರುತ್ತೆ, ಅದ್ರ ಮಧ್ಯದಲ್ಲಿ ನಾವು ತೊಂದರೆ ಕೊಡ್ತಾ ಇದೀವಂತ. ಅವ್ರು ನಮ್ಮ ಚಿಕ್ಕಪ್ಪನ ಇದು ಮಾಡ್ತಾ ಇರಲಿಲ್ಲ. ನಾನು ಕೇಳಿದೆ ಒಂದು ರೂಮ್ ಮಾಡಿಕೊಡಿ, ಹೇಗಾದ್ರು ಮಾಡಿ ನಾನು ಈವ್ನಿಂಗ್ ಕಾಲೇಜಿಗೆ ಸೇರಿಸಿದ್ರು ನನಗೆ ವಿದ್ಯಾಪೀಠ ಇದರಲ್ಲಿ, ಹಾಗೆ ಒಂದು ರೂಮ್ ಮಾಡಿಕೊಡಿ ನನಗೆ ಅಂತ. ಸರಿ ಹೋಗಲ್ಲ. ಕಡೆಗೆ ಇನ್ನೊಬ್ಬರು ಜಿ ಎನ್ ಅಗಡಿ ಅಂತ ಬೈರುಂಬೆಯವರಿದ್ದರು, ಅವರು ಭಾಳ ನನ್ನ ಹಂಗೆ ಓಡೋದವರು. ಅವರು ಏನು ಮಾಡಿದ್ರು, ಆಯಿತು ನನ್ನ ಸ್ವಂತಿಗೆ ಇದ್ದುಬಿಡು, ಎಲ್ಲ ಇಲ್ಲಿ ಹತ್ತಿರ ಆಗ್ತಾ ಇತ್ತು ಕಾಲೇಜು, ಒಂದು ಕಡೆ ಕೆಲಸ ಕೊಟ್ಟರು ಮೋಟಾರ್ ಇಂಡಸ್ಟ್ರಿಯಲ್ ಕಂಪ್ನಿ ಅಂತ ಮೈಕೋ, ಅಲ್ಲಿ ಕೊಟ್ಟರು. ನಾನು ಸಾಯಂಕಾಲ ಓದಿ ಡಿಪ್ಲೊಮಾ ಮಾಡಿದೆ, ಬಿ ಎಚ್ ಎನ್ ಅಲ್ಲಿ ಕೆಲಸ ಸೇರ್ಕೊಂಡ್ರಿ, ಅಲ್ಲಿ ಸೇರ್ಕೊಂಡೆ ಸರ್. ಈಗ ಅಲ್ಲಿ ವೃತ್ತಿ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ರಜಾ ದಿವಸಗಳಲ್ಲಿ ನೀವು ಮತ್ತೆ ಊರಿಗೆ ಬರ್ತಾ ಇದ್ರಿ, ವಾಪಸ್ ಹೋಗ್ತಾ ಇದ್ರಿ. ಅವಾಗ ಏನಾದ್ರು ಕನಸು ಕಾಣ್ತಾ ಇದ್ರೆ ಮುಂದೊಂದು ದಿವಸ ಬಂದು ಈ ನಮ್ಮ ಕೃಷಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ರೆ? ಇಂಟ್ರೆಸ್ಟ್ ಇತ್ತು. ಆದ್ರೆ ನಾನು ಅನ್ಕೊಂಡೆ, ಎಲ್ಲಿ ಅನ್ನದ ಋಣ ನೀರಿನ ಋಣ ಇದೆಯಾ ಅಲ್ಲಲ್ಲಿ ಹೋಗಿ ಸೇವೆ ಮಾಡಿ ನಾವು ಈ ಜೀವನ ಶಾಶ್ವತ ಮನೆಯಲ್ಲೇ ಹೋಗ್ಬೇಕು. ಆದ್ರೆ ಆ ನೀರು ಮಣ್ಣು ಆ ಒಂದು ಇದೆಯಲ್ಲ ಸಂಸ್ಕಾರ ಹೇಳುವಂತಹದ್ದು, ಅದರಲ್ಲಿ ನಾವು ಹೋಗ್ಬೇಕು ಹೇಳುವಂತ ಒಂದು ಆಸೆ ಇತ್ತು. ಆದರೆ ಆ ಕಾಲದಲ್ಲಿ ಒಳ್ಳೆ ಸಂಸ್ಕಾರದ ಜನಗಳು ಭಾಳ ಸಿಗ್ತಾ ಇದ್ರು. ಇವತ್ತಿನ ದಿನ ಪರಿಸರದಲ್ಲಿ ನಮಗೆ ಅವ್ರನ್ನ ಹುಡುಕ್ಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮ್ಮ ಒಬ್ಬರು ದೊಡ್ಡ ಗುರುಗಳು ಇದ್ರು, ಅವರು ಹೇಳಿದ್ರು, ಭಾಳ ವಯಸ್ಸಾಗಿತ್ತು, ಭಾಳ ಪೂಜೆ ಪುನಸ್ಕಾರ ಮಾಡಿದ್ರು. ಈಗ ಭಾಳ ನೋವು ಪಡ್ತಾ ಇದ್ರು, ಯಾಕೆ ಇಷ್ಟು ಪೂಜೆ ಮಾಡಿದವರು ಇಷ್ಟು ನೋವು ಪಡ್ತಾ ಇದ್ದಾರೆ ಅದ ಒಬ್ರು ಕೇಳಿದ್ರು. ಆಗ ಅವ್ರು ಹೇಳಿದ್ರಂತೆ, ಸಂಸ್ಕಾರದ ಅಂತ ಮನೆಯಲ್ಲಿ ಮಕ್ಕಳು ಹುಟ್ಟೋರೇ ಕಡಿಮೆ ಆಗ್ಬಿಟ್ಟಿದೆ. ಅಲ್ಲಿ ಹೋಗ್ಬೇಕಾದ್ರೆ ನಾವು ಎಷ್ಟು ದಿನ ಕಾಯ್ಬೇಕೋ ಅಷ್ಟು ದಿನ ಕಾದ್ಕೊಂಡೆ ಕಾಯ್ಬೇಕು. ಇವತ್ತಿನ ಕಷ್ಟ ಆ ಥರ ಆಗಿದೆ. ಬೆಂಗಳೂರು ಬಿಟ್ಟು ಮತ್ತೆ ನೀವು ಊರಿಗೆ ಬಂದ್ರಿ, ಇಲ್ಲಿ ಒಂದು ಜೇನು ಕೃಷಿಯ ಬಗ್ಗೆ ಹೇಳಿಗ. ನೈಸರ್ಗಿಕವಾಗಿ ಸಿಗುವಂತಹ ಕಾಡಿನಲ್ಲಿ ಸಿಗುವಂತಹ ಜೇನು ಕುಟುಂಬಗಳಿಂದ ನೀವು ಜೇನನ್ನ ಸಂಗ್ರಹಿಸ್ತಾ ಇದ್ರಿ, ಆ ನಂತರ ಜೇನು ಕೃಷಿ ಅಂತ ಯಾವಾಗ ಪ್ರಾರಂಭ ಮಾಡಿರಿ? ನಾನು ಕೃಷಿ ಮಾಡಬೇಕಾದ್ರೆ ನಾನು ಹೋಗಿ ಕೃಷಿ ಇಲಾಖೆ ಕೇಳಿದಾಗ ಅವರು ಇಲ್ಲಪ್ಪ ಈ ವರ್ಷ ಬಂದಿಲ್ಲ ಈ ವರ್ಷ ಬಂದಿಲ್ಲ ಅಂತ. ನನಗೆ ಯಾಕೋ ಒಂಥರ ಹಠ ಬಂತು. 3-4 ವರ್ಷದಿಂದ ಮಾಡ್ತಾ ಇದ್ದಾನಲ್ಲ, ಟಿ ಎಸ್ ಎಸ್ ಹೋದೆ, ಅವಾಗ ರವೀಶ್ ಹೆಗಡೆ ಇದ್ರು, ಹಿಂಗೆ ಜೇನು ಕೃಷಿ ಮಾಡಬೇಕು, ಏನಾದ್ರು ಸ್ವಲ್ಪ ಡಿಸ್ಕೌಂಟ್ ಕೊಟ್ಟು ಪೆಟ್ಟಿಗೆ ಕೊಡಿ, ಏನಾದ್ರು ಒಂದು ಮಾಡ್ತೀನಿ. ಆಗ ಅವ್ರಿಗೆ ಏನು ಮನ್ಸು ಕಾಣ್ತಾ, ನೀನು ಮಾಡು, ನನಗೊಂದು 4 ಜೇನುತುಪ್ಪ ಬಾಟ್ಲೆ ಕೊಡು, ನಿನಗೆ ಇದು ಮಾಡ್ತೀನಿ ಅಂತ ಒಂದು 300-400 ರೂಪಾಯಿ ಕಡಿಮೆ ಮಾಡಿ ಒಂದು 10 ಪೆಟ್ಟಿಗೆ ಕೊಡು. ಆಗ ಆ ಟೈಮಲ್ಲಿ ಆಗ ನನಗೆ ಜೇನು ತುಂಬಿಸ್ಬೇಕಾಗಿತ್ತು. ಇಲ್ಲೆಲ್ಲ ಹುಡುಕಿ ಅದು ಡಿವೈಡ್ ಮಾಡ್ತಾರೆ, ಡಿವೈಡ್ ಮಾಡಿದಾಗ ನಾವು ಅದನ್ನು ತಂದು ಸಾಕೊಳ್ಬೇಕು. ಆಗ ಅದನ್ನು ಮುಂದುವರಿಸ್ತಾರೆ. ಈಗ ನೀವು ಜೇನು ಪೆಟ್ಟಿಗೆ ಅಂದರೆ ಜೇನು ಕುಟುಂಬವನ್ನು ಪಾಲು ಮಾಡುವಂಥದ್ದು ಡಿವೈಡ್ ಮಾಡುವುದನ್ನು ಮಾಡ್ತೀರಾ ಇವಾಗ? ಮಾಡ್ತೀನಿ ಸರ್. ಈಗ ಅದರ ಬಗ್ಗೆ ಹೇಳಿ, ಹೇಗೆ ಮಾಡೋದು? ಈಗ ಮಾಡುವಾಗ ಏನಂದರೆ ಪೆಟ್ಟಿಗೆಯಲ್ಲಿ ಒಂದು 7 ಇದು ಇರುತ್ತೆ, ಫ್ರೇಮ್ ಇರುತ್ತೆ, ಆ ಫ್ರೇಮಲ್ಲಿ ಅವ್ರು ಮಾಡಿರ್ತಾರೆ. ಅಂದರೆ ಈ ಮಳೆಗಾಲದಲ್ಲಿ ಅವಕ್ಕೆ ಹೂವು ಇರಲ್ಲ, ಇದಿರಲ್ಲ, ಮಕರಂದ ಸಿಗ್ತಾ ಇಲ್ಲ, ಅವಕ್ಕೆ ಕೆಲವು ಸಕ್ಕರೆ ನೀರು ಹಾಕಿ ಮಾಡಬೇಕು. ಆಗ ನಮ್ಗೆ ಏನಾಗುತ್ತೆ ಅಂದರೆ ಅಡವಿಯಲ್ಲಿರೋ ಜೇನುಗಳು ಬಂದು ಆ ಸಕ್ಕರೆ ನೀರನ್ನು ಕುಡ್ಕೊಂಡು ಪಾಪ ಇವು ಸಣ್ಣ ಹುಳ ಇವು ಸಾಕು ಹುಡುಗ ಅವು ಹನಿ ದೊಡ್ಡ ಇರ್ತವೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಆಗ ಏನು ಮಾಡ್ತವೆ ಅವು ಬಂದು ಕುಡ್ಕೊಂಡು ಹೋಗು ನನಗೆ ಬಹಳ ಸಮಸ್ಯೆ ಆಯಿತು ಏನು ಮಾಡೋದು ಕರೆಗೆ ಒಬ್ಬರು ಹೇಳಿದ್ರು ನೀವು ಸಾಯಂಕಾಲ ಹಾಕಿ ಬೆಳಗಾಗತ್ತೆ ಅವು ಕುಡಿತವೆ ಅಲ್ಲಿ ನೀವು ಹಗಲೊತ್ತು ಹಾಕಿದರೆ ನಿಮಗೆ 100% ಆಗ ರಾತ್ರಿ ಹಾಕಿದೆ ಅವು ಅರ್ಧ ಕುಡ್ತಿತ್ತು ಬೆಳಗ್ಗೆ ಇಟ್ಟು ಜೇನು ಪಡೆವು ಬಂದು ಮಿಕ್ಕಿದೆಲ್ಲ ಕುಡ್ಕೊಂಡೋದ್ರು ಅವ್ರಿಗೆ ಇವಕ್ಕೆ ಫೈಟಿಂಗ್ ಅವು ಭಯಂಕರ ಸ್ಟ್ರಾಂಗ್ ಸ್ವಲ್ಪ ಸ್ಟ್ರಾಂಗ್ ಹಿಂಗಾಯ್ತು ಆಗ ಏನೋ ಮಾಡಿ ಕಡೆಗೆ ಅಲ್ಲೇ ಹುಳಗೆ ಒಂದಷ್ಟು ಅವಕ್ಕೆ ಬೇಕಾಗುವಂಥ ಹೂ ಗಿಡಗಳನ್ನು ಬೆಳೆದೆ ಸ್ವಲ್ಪ ಅವಕ್ಕೆ ಬೇಕಾದಂಥ ಹೂವಿನ ಗಿಡಗಳು ಆ ಬೆಳೆದಾಗ ಅವು ಸ್ವಲ್ಪ ಮಕ್ಕಳಿಂದ ತಂದರು. ಆಮೇಲೆ ಈ ತೆಂಗಿನ ಮರ ಸಾಕಷ್ಟು ಇರುವಂತಹ ಒಂದು ಪ್ರದೇಶ ಆಗ್ಬೋದು ಅಥವಾ ಅಡಿಕೆ ಮರಗಳಿರುವಂತಹ ಪ್ರದೇಶ ಆಗ್ಬೋದು, ಇವುಗಳಲ್ಲಿ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಮಕರಂದ ಸಿಗ್ತದೆ, ಪರ್ಯಾಯವಾಗಿ ಏನು ಈ ಸಕ್ಕರೆ ಪಾಕವನ್ನು ಹೆಚ್ಚು ಕೊಡಬೇಕಾಗಿ ಬರುವುದಿಲ್ಲ ಅಂತೇಳಿ? ಇಲ್ಲ, ಮಳೆಗಾಲದಲ್ಲಿ ಮಾತ್ರ ಅವಕ್ಕೆ ಕೊಡಬೇಕಾಗತ್ತೆ. ಯಾಕೆಂದ್ರೆ ಈ ಹೆಜ್ಜೆನ ಇರ್ತವಲ್ಲ ದೊಡ್ಡದೇನು, ಅವು ಬಂದು ಬಹಳ ಅಟ್ಯಾಕ್ ಮಾಡ್ತವೆ. ಅವು ಹೊರಗಡೆ ಹೋಗ್ಲಿಕ್ಕೆ ಬಿಡಲ್ಲ, ಹೊರಗಡೆ ಹೋದ ಕೂಡ ಅವು ಎತ್ಕೊಂಡು ಹೋಗ್ಬಿಡ್ತವೆ. ಅಂತ ತುಂಬಾ ಬರ್ತವೆ. ಆಗ ಅವಕ್ಕೆ ಏನ್ ಮಾಡ್ತವೆ, ಹೊರಗಡೆ ಹೋಗ್ಲಿಕ್ಕೆ ಹೆದರ್ತವೆ. ಆ ಹೆದರಿಕೆಯಲ್ಲಿ ಅವ್ರಿಗೆ ಮಕ್ಕಳಿಂದ ದೂರ ಹೋಗಿ ತರ್ಲಿಕ್ಕೆ ಕಷ್ಟ ಆಗುತ್ತೆ. ಇವು ಬಾಗಿಲತ್ರ ಹೋಗಿ ಮೂರು ನಾಲ್ಕು ಹುಳ ಪಡೆ ಇಷ್ಟು ದೊಡ್ಡ ಇರ್ತವೆ, ಮನುಷ್ಯರ ಕಚ್ಚಿಗೂ ಬಹಳ ಏರಿಟ್ಟು ಅವು ಬಂದು ಅಟ್ಯಾಕ್ ಮಾಡ್ತವೆ. ಇವಕ್ಕೆ ಹೊರಗಡೆ ಬರ್ಲಿಕ್ಕೆ ಅವಕಾಶನೇ ಕೊಡಲ್ಲ. ಆಗ ಏನಾಗುತ್ತೆ, ಅವು ಪಡೆ ವೀಕ್ ಆಗುತ್ತೆ, ಅವಕ್ಕೆ ಮಕ್ಕಳಿಂದ ಮಾಡ್ಲಿಕ್ಕೂ ಆಗಲ್ಲ. ಈ ಹೆಜ್ಜಿನ ಪಡೆಗಳು ಹುಳಗಳನ್ನೆಲ್ಲ ಎತ್ಕೊಂಡು ಹೋಗ್ತವೆ. ಮಳೆಗಾಲದಲ್ಲಿ ನಾವು ಅದಕ್ಕೆ ಗೇಟ್ ಹಾಕಿರ್ತೀವಿ, ಆ ಗೇಟಿಗೆ ಹೊರಗಡೆ ಬಂದು ಕೂಡ ಹೊರಟು ಅಂತ ಒಂದು ಕಷ್ಟ ಅವಕ್ಕೆ ಮಳೆಗಾಲದಲ್ಲಿ. ತುಂಬ ಜನ ಸುಮಾರು 75% ಜೇಕ್ ಸಾಕಲಿಕ್ಕೆ ಮಾಡ್ತೀನಿ ಅಂತ ಹೋದವರೆಲ್ಲ ಬಿಟ್ಬಿಟ್ರು. ಯಾಕೆಂದ್ರೆ ಈ ಮಳೆಗಾಲದಲ್ಲಿ ಅವಕ್ಕೆ ಭಾರಿ ಕಷ್ಟ, ಇನ್ನೊಂದು 4 ಪಡೆ ಹೊರಟೋದು. ಆಮೇಲೆ ಈಗ ಮಳೆಗಾಲದ ಒಂದು ನಿರ್ವಹಣೆ ಅಂದರೆ ಸಕ್ಕರೆ ಪಾಕವನ್ನು ಕೊಡುವುದಲ್ಲದೆ ಬೇರೆ ಏನೇನು ಮಾಡಬೇಕಾಗ್ತದೆ? ಮತ್ತೇನು ಬೇಕಾಗಿಲ್ಲ, ಅವಕ್ಕೆ ಸಕ್ಕರೆ ಪಾಕ ಕೊಟ್ಟು ಮುಚ್ಚಿಡಬೇಕು. ಮಳೆಗೆ ನೀರು ಬರತ್ತೆ ಹೋದಂಗೆ ಅವಕ್ಕೆ ಸ್ವಲ್ಪ ಎಲ್ಲ ಭದ್ರ ಮಾಡಬೇಕು. ಈ ಕೆಲವು ಜನ ಏನೋ ಮಾಡ್ತಾರೆ ಅಂದರೆ ಇದು ಇರ್ತಾರಲ್ಲ ಪ್ಲಾಸ್ಟಿಕ್ ಕೋಸು ಇದು ಎಲ್ಲ ಮಾಡ್ತಾರೆ, ಅದು ತುಂಬ ಹೀಟ್, ಅದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಹಾಕ್ಬಾರ್ದು. ಅದಕ್ಕೆ ನಾರಿಂದು ಒಂದು ಇದು ಬರುತ್ತಲ್ಲ ಅದನ್ನು ಹಾಕಿ ಅದ್ರ ಮೇಲೆ ನೀವು ಏನಾದ್ರು ಒಂದು ಹಾಳೆ ಅಥವಾ ಇದನ್ನು ನಮ್ಮ ಅಂಥದ್ದು ಮುಚ್ಚಿದರೆ ಅವಕ್ಕೂ ಒಂದು ಸ್ವಲ್ಪ ಹೀಟ್ ಆಗಲ್ಲ ಮತ್ತೆ ಇದಾಗಲ್ಲ. ಆಮೇಲೆ ಈಗ ಮಳೆಗಾಲದಲ್ಲಿ ವಿಶೇಷವಾಗಿ ಈ ಮೇಣದ ಚಿಟ್ಟೆ ಅಂತ ಬರ್ತದಲ್ಲ, ಆ ಸಮಸ್ಯೆಯನ್ನು ಹೇಗೆ ನಿಭಾಯಿಸ್ತೀರಿ? ಅದು ನಿಭಾಯಿಸ್ಬೇಕಂದ್ರೆ ನಾವು ಬೆಳಗ್ಗಿನ ಟೈಮ್ ಬರ್ತೇವೆ, ಆ ಟೈಮ್ನಲ್ಲೇ ನಾವು ಹಿಡಿ ಹಿಡ್ಕೊಂಡು ಹೋಗ್ತೀವಿ, ಅವನ್ನ ಜಪ್ತೀವಿ. ಕೆಲವು ಜನ ತುಂಬ ಜನ ಭಯ ಪಡ್ತಾರೆ, ನನಗದು ಏನೇ ಆಗಲಿ ನಾನು ಭಯ ಪಡಲ್ಲ, ಬಂದ ಕೂಡ ಹಿಡಿ ಹಾಕಿ ಹೊಡಿತೀನಿ, ಹೊಡೆದವ್ರು ಸಾಯಿಸ್ತೇನೆ. ದುಷ್ಟ ಒಂದು ಆ ಶಕ್ತಿನ ಧ್ವಂಸ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೇ, ಆದರೂ ಅದನ್ನು ಮಾಡ್ತೀನಿ. ಆಗ ಅವು ಸ್ವಲ್ಪ ಹೊರಗಡೆ ಹೋಗ್ತವೆ, ಅವು ಮಾರ್ನಿಂಗ್ ಹೂವು ತರಕ್ಕೆ ಹೋಗೋದು ಜಾಸ್ತಿ, ಮಧ್ಯಾಹ್ನ ಟೈಮ್ ಹೋಗಲ್ಲ, ಬೆಳಗ್ಗೆ ಹೋಗ್ತವೆ, ಸಾಯಂಕಾಲ ಮನೆ ಸೇರ್ಕೊಳ್ತವೆ. ಆ ಮಧ್ಯದಲ್ಲಿ ಅವರದ್ದು ಇದು ಈಗ ಇರುವೆಗಳು ಬಾರದಾಗೆಲ್ಲ ಏನು ಮಾಡ್ತಾರೆ? ಇರುವೆ ಬಾರದಂದ್ರೆ ಈ ಸ್ಕೂಟ್ರದ್ದು ಆಯಿಲ್ ಇರುತ್ತೆ, ಮಡ್ಡಾಯಿಲನ್ನ ಕಬ್ಬನ ತೆಗೆದು ಹಾಕ್ತೇವೆ, ಮಧ್ಯದಲ್ಲಿ ಒಂದು ಬಟ್ಟೆ ಕಟ್ಟಿ ಒದ್ದೆದ ಅದನ್ನು ಹಾಕಿ ಕಟ್ಟಿಟ್ರೆ ಅದು ಬರಲ್ಲ, ಅದನ್ನು ಪ್ಲಾನ್ ಮಾಡ್ತೀವಿ. ಇಲ್ಲಾಂದರೆ ಕೆಲವೊಂದೆಲ್ಲ ಇರುತ್ತೆ ಮಧ್ಯದಲ್ಲಿ ನೀರು ಹಾಕಿರ್ತಾರೆ, ನೀರು ಹಾಕಿದ್ ಮಾಡ್ತಾರೆ. ಅದು ಏನಂದ್ರೆ ಕೆಲವು ಜನ ಮರ್ತು ಹೋಗ್ತಾರೆ, ಹಳ್ಳಿಯಲ್ಲಿ ಜನ ಕಡಿಮೆ, ಈಗ ಮಕ್ಕಳೆಲ್ಲ ಒಂದೊಂದು ಮಕ್ಕಳು, ಮೊದಲು ನಮ್ಮ ಕೈಲದಲ್ಲೇ 5-6 ಮಕ್ಕಳು ಇರ್ತಾ ಇದ್ವಿ, ಒಬ್ಬರೆಲ್ಲ ಒಬ್ಬರು ಮಾಡ್ತಿದ್ವಿ, ಈಗ ಹಾಗಾಗಲ್ಲ. ತಂದೆ ತಾಯಿ ದಿನ ಹೋದಂಗೆ ವಯಸ್ಸಾಗ್ತಾ ಇರುತ್ತೆ, ದಿನ ಏಟುಗಳು, ವಯಸ್ಸಾದ್ಮೇಲೆ ಒಂದೊಂದೆಲ್ಲ ಒಂದು ಪ್ರಾಬ್ಲಮ್ಗಳು ಬರ್ತಾ ಇರ್ತವೆ. ಹಳಬರು ಗಟ್ಟಿ ಇರ್ತಾ ಇದ್ರು, ಅವರು ಗಿಡಮೂಲಿಕೆ ಔಷಧಿ ತಗೊಳ್ತಾ ಇದ್ರು, ಹಸು ಇರ್ತಾ ಇತ್ತು, ಕಬ್ಬು ಬೆಳೀತಾ ಇದ್ರು, ಭತ್ತ ಬೆಳೀತಾ ಇದ್ರು, ಆಗ ಸಮೃದ್ಧ ಜೀವನ ಇತ್ತು. ಈ ಪ್ರತಿಯೊಂದು ಹೊರಗಡೆಯಿಂದ ತಗೊಳ್ಬೇಕು. ಜೇನನ್ನ ಪ್ರತ್ಯೇಕಿಸುವ ಅದರ ಬಗ್ಗೆ ಹೇಳಿಗ, ಜೇನು ಏರಿಯಲ್ಲಿ ಜೇನು ಇದೆ ಅಂತ ಇಟ್ಕೊಳ್ಳಿ, ಅದು ಪಕ್ವವಾದಂತಹ ಒಂದು ಸಂದರ್ಭದಲ್ಲಿ ಅದನ್ನ ಜೇನನ್ನ ಪ್ರತ್ಯೇಕಿಸಬೇಕು, ಇದು ಹೇಗೆ? ಈಗ ಜೇನು ಪ್ರತ್ಯೇಕ ಮಾಡ್ಬೇಕಾದ್ರೆ ಸ್ವಲ್ಪ ಸಾಯಂಕಾಲ ಟೈಮ್ ಮಾಡ್ಬೇಕು, ಹಗಲೊತ್ತವು ಓಡ್ತವೆ, ಮಧ್ಯಾಹ್ನ ಹೊತ್ತು ಕೋಪ ಜಾಸ್ತಿ ಕಚ್ಚಿಬಿಡ್ತವೆ, ಸ್ವಲ್ಪ ಕಷ್ಟ ಆಗತ್ತೆ. ಆದ್ರಿಂದ ಅವಕ್ಕೆ ಸಾಯಂಕಾಲ ಟೈಮು ನಾವು ಹೋದ್ರೆ ಸ್ವಲ್ಪ ತಂಪಿರ್ತವೆ, ಬೆಳಗ್ಗೆ ಟೈಮ್ ಹೋದ್ರೆ ಹೊಟ್ಟೆ ಆ ಸ್ವಲ್ಪ ಓಪನ್ ಮಾಡಿ ಕೆಲವು ಸಣ್ಣ ಸಣ್ಣ ಕ್ರಿಮಿಗಳು ಕೆಳಗಡೆ ತೆರೆ ಆಗ್ತವೆ ಆ ಪ್ಲೇಟಲ್ಲಿ, ಅದನ್ನೆಲ್ಲ ಸ್ವಚ್ಛ ಮಾಡ್ಬೇಕು ಅವಕ್ಕೆ ಆಗಾಗ. ಇಲ್ಲಾಂದ್ರೆ ಅವು ಏನಂದ್ರೆ ತುಂಬ ತೊಂದರೆ ಕೊಡ್ತವೆ, ಇಷ್ಟು ಸಣ್ಣ ಹುಳ ಮತ್ತೆ ಇದು ತಯಾರಾಗ್ತವೆ. ಆದ್ರಿಂದ ನಾವು 3 ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡಬೇಕು, ಕೆಳಗಡೆ ತೆಗೆದು ಅಡಿಮಣೆಯನ್ನು ಕ್ಲೀನ್ ಮಾಡಿ ಅದನ್ನು ಸ್ವಚ್ಛವಾಗಿಟ್ಟು ಆವಾಗ ಸ್ವಲ್ಪ ಅವಕ್ಕೆ ಆಕ್ಟಿವ್ ಆಗ್ತವೆ. ಇಲ್ಲಾಂದ್ರೆ ಒಂಥರ ಅವು ಬೆಳೆದು ಬಂದು ಎಲ್ಲಕ್ಕೂ ತೊಂದರೆ ಕೊಡ್ತವೆ. ಇದಕ್ಕೆಲ್ಲ ಪ್ಲೇಟು ಇದು ಮಾಡ್ತೀವಲ್ಲ, ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡ್ತಾ ಇದ್ರೆ ಅವು ಎಲ್ಲೂ ಹೆಚ್ಚು ಹೋಗಲ್ಲ. ಈಗ ಇತ್ತೀಚಿನ ವರ್ಷಗಳಲ್ಲಿ ಥೈಸೆಕ್ ಬ್ರೂಡ್ ಎನ್ನುವಂತ ಒಂದು ವೈರಾಣುವಿನಿಂದ ಬರುವಂತಹ ಒಂದು ರೋಗಗಳು ಕೂಡ ಸಾಕಷ್ಟು ಹಾನಿ ಉಂಟು ಮಾಡಿದೆ ಅಂತ ಕೇಳಿದ್ವಿ. ನಿಮ್ಮಲ್ಲಿ ಹೇಗುಂಟು ಪರಿಸ್ಥಿತಿ? ಯಾವುದು ಜೇನಿಗೆ? ಹೌದು, ಜೇನು ಥೈಸೆಕ್ ಬ್ರೂಡ್ ಕಾಯಿಲೆ ಅಂತ ಬಂದಿದೆಯಾ? ಅಲ್ಲ, ಈ ನಮ್ಮ ಕಡೆ ಅಷ್ಟು ಬಂದಿಲ್ಲ, ಬಂದಿಲ್ಲ ಎಲ್ಲೋ ಬೇರೆ ಕಡೆ ಇರುತ್ತೆ. ಈಗ ಎಲೆ ಚುಕ್ಕಿ ರೋಗ ಅಂತಾರೆ, ಎಲ್ಲೋ ಒಂದ್ ಕಡೆ ಬಂದಿದೆ, ಇಲ್ಲೆಲ್ಲ ಒಂದ ಎರಡು ಮೂರು ಗಿಡಕ್ಕೆ ಬರುತ್ತೆ, ಆತರ ಅಷ್ಟು ಇದಾಗಿರುತ್ತೆ. ಮತ್ತೆ ಓಕೆ, ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಅಂತಾರೆ. ಪರಿಸರದ ಒಂದು ಇದಿರ್ಬೇಕು, ಹೂ ಇದು ಹಣ್ಣು ಹಂಪಲುಗಳು ಇದ್ರೆ ಸ್ವಲ್ಪ ಕಷ್ಟ ಕೊಡ್ತದೆ. ಸರ್, ಈಗ ಆ ಜೇನನ್ನು ಪ್ರತ್ಯೇಕಿಸಿ ಅದನ್ನು ಮಾರುಕಟ್ಟೆಗೆ ಒಂದು ಸಿದ್ಧತೆ ಮಾಡಿಕೊಳ್ಳುವಂಥದ್ದು, ಒಂದು ಗುಣಮಟ್ಟದ ಜೇನನ್ನು ಪಡಿಬೇಕಿದ್ರೆ ಏನೇನು ಮಾಡಬೇಕು? ಈಗ ಗುಣಮಟ್ಟದ ಮಾಡುವಾಗ ಡಿವೈಡ್ ಮಾಡಬೇಕು. ಆಮೇಲೆ ರಾಣಿ ಹುಳಕ್ಕೆ ಅವು ಏನು ಮಾಡ್ತವೆ, ನಾಲ್ಕೈದು ಹುಳ ಬೆಳೆಸ್ತವೆ. ಅದೇನು ಮಾಡಬೇಕು, 8 ದಿನ ಆದಮೇಲೆ ಆ ರಾಣಿ ಹುಳನ ಒಂದು ಇದನ್ನು ಇಡಬೇಕು, ಬಾಕಿದೆಲ್ಲ ಕಟ್ ಮಾಡ್ಬಿಡು. ರಾಣಿ ಕಣ ಅವು ಈ 4-5 ಬಂತು ಅಂದರೆ ಅವು ಏನು ಮಾಡ್ತವೆ ಅಂದರೆ ಡಿವೈಡ್ ಮಾಡ್ಕೊಂಡು ಹೋಗ್ಬಿಡ್ತವೆ. ಒಂದೇ ರಾಣಿ ಹುಳ ಒಂದು ಜನಿಗೆ ಅವು ಆ ಥರ ಮಾಡದ್ದೇ ಹೋದಂಗೆ ನಾವು ಅದನ್ನು ಮುನ್ನೆಚ್ಚರಿಕೆ ವಹಿಸ್ಬೇಕು. ಇಲ್ಲ ಅಂದರೆ ಅವು ಏನು ಮಾಡ್ತವೆ, ಪಡೆ ಸಣ್ಣ ಆಗ್ಬಿಡ್ತು. ಇನ್ನೊಂದ್ಸಲ ಒಬ್ಬರಿಗೆ ಹಂಗೆ ಮಾಡಿದೆ, ನಾನು ಜೇನು ಪಡೆ ಕೊಟ್ಟೆ, ದೂರ ಆಗಿತ್ತು. ಅವರು 8 ದಿನ ಆದಮೇಲೆ ನೀವು ನೋಡಿ ಇದು ಮಾಡಿ ಅಂತ ಅವ್ರು ಹೆದರ್ಕೊಂಡು ಮಾಡಲೇ ಇಲ್ಲ. ಅವು 4-5 ಪಡೆ ಮಾಡಿಕೊಂಡು ಹೊರಟೋದು. ಕಡೆಗೆ ಏನು ಸರ್ ಹಿಂಗಾಯ್ತು, ಸಣ್ಣ ಪಡೆ ಇದೆ ಅಂತ. ನಾನು ಏನು ಮಾಡೋಕ್ಕಾಗತ್ತೆ, ನಿಮ್ಗೆ ಹೇಳಿದ್ದೀನಿ ಅಂತ 8-10 ದಿನ ಆದ್ಕೊಳ್ಳೆ ನನ್ನ ಕೈ ಒಂದು ಫೋನ್ ಮಾಡಿದರೆ ನಾನು ಬಂದು ಮಾಡಿಕೊಟ್ಟು ಹೋಗ್ತಾ ಇದ್ದೆ. ಈ ಪಾಲಾಗಿ ಹಾರುವಂಥ ಒಂದು ಜೇನು ಕುಟುಂಬವನ್ನು ಮತ್ತೆ ಹಿಡೀಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ, ಹಿಡಿಯಕ್ಕಾಗಲ್ಲ. ಹತ್ತಿರದಲ್ಲಿ ಹತ್ತಿರದಲ್ಲಿ ಹೋದ್ ಕೂತ್ಕೊಂಡ್ರು ಈ ಈ ಅಡವಿ ಜೇನುಗಳು ಪೆಟ್ಟಿಗೆ ಸೇರಲ್ಲ. ಈ ಜೇನೆ ಬೇರೆ, ಅವು ಏನು ಮಾಡ್ತವೆ, ಅವು ಸ್ವಲ್ಪ ಸ್ಟ್ರಾಂಗ್ ಇರ್ತವೆ, ಹೊರಗಡೆ ಅದೇ ಅವರದ್ದು, ಅಡವಿಯಲ್ಲೇ ಬೆಳೆ ಬದುಕಬೇಕು ಅವು. ಈ ಜೇನು ಮಾತ್ರ ಅಡವಿಯಲ್ಲಿ ಬದುಕಕ್ಕಾಗಲ್ಲ. ಅಲ್ಲಿಗೆ ಪೆಟ್ಟಿಗೆಯಿಂದಲೇ ಪಾಲಾಗಿ ಹೋಗ್ತವಲ್ಲ, ಅವು ತಕ್ಷಣ ದೂರ ಹಾರಿ ಹೋಗುವುದಿಲ್ಲ, ಪಕ್ಕದಲ್ಲಿ ಎಲ್ಲಾದರೂ ಒಂದು ಮರದಲ್ಲಿ ಕೂತ್ಕೊಳ್ತವೆ ಅಂತ ಹೇಳ್ತವೆ. ಇಲ್ಲ ಇಲ್ಲ, ಮರದಲ್ಲಿ ಕೂತ್ಕೊಳ್ಳಲ್ಲ ಅವು. ಅವು ಒಂದು ಗೂಡು, ಸಣ್ಣ ಗೂಡು ಎಲ್ಲರೂ ಇದ್ರೆ ಅಲ್ಲಿ ಕೂತ್ಕೊಳ್ತವೆ. ಯಾಕೆಂದ್ರೆ ಅದನ್ನು ಪೆಟ್ಟಿಗೆ ಸ್ಥಳಾಂತರಿಸಬಹುದು? ಹೇಗೆ? ಆಗಲ್ಲ ಸರ್, ಆಗಲ್ಲ, ಸ್ವಲ್ಪ ಕಷ್ಟ ಅದು. ಇನ್ನೊಂದೇನಂದ್ರೆ ಈ ಹೆಜ್ಜೆನು ಅಂತ ಇರ್ತವೆ, ಅವು ಏನಂದ್ರೆ ಮರಕ್ಕೆ ಇದು ಮಾಡ್ತವೆ. ಪೆಟ್ಟಿಗೆ ಜನ ಇದು ಮಾಡಕ್ಕಾಗಲ್ಲ, ಕಷ್ಟ ಸರ್. ಇವು ಈ ಸಣ್ಣ ಸಣ್ಣ ಪಡೆ ಹೋಗ್ತವೆ, ಎಲ್ಲೋ ಒಂದ್ ಕಡೆ ಕೂತ್ಬಿಡ್ತವೆ, ಆಮೇಲೆ ಅವು ಅಷ್ಟು ಸಕ್ಸಸ್ ಆಗಲ್ಲ ಅವರು. ಈಗ ಪೆಟ್ಟಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಪೆಟ್ಟಿಗೆ ಖಾಲಿ ಆಯ್ತು, ಜೇನು ಕುಟುಂಬಗಳೆಲ್ಲ ಹಾರಿ ಹೋದ್ವು ಅಂತ ಇಟ್ಕೊಳ್ಳಿ, ಅದನ್ನು ವಾಪಸ್ ಅಲ್ಲೇ ಇಟ್ಟರೆ ಏನಾದರೂ ಬೇರೆ ಕುಟುಂಬಗಳು ಬಂದು ಸೇರ್ಕೊಳ್ತಾವ? ಬೇರೆ ಕುಟುಂಬ ಅಂದ್ರೆ ಈ ಅಡವಿ ಜೇನು ಬಂದು ಕೂತ್ಕೊಳ್ಳಲ್ಲ. ಈ ಜೇನುಗಳಿಗೆ ಹೊರಗಡೆ ಹೋಗಿ ಆ ಇದ್ರ ಅಭ್ಯಾಸ ಅಷ್ಟು ಇರಲ್ಲ ಇವಕ್ಕೆ. ಸಣ್ಣ ಜೇನಿಗೆ ಇವು ಪೆಟ್ಟಿಗೆಲ್ಲೇ ಬೆಳೆದಿರ್ತವೆ, ಇವಕ್ಕೆ ನಾವು ಮೇಂಟೆನೆನ್ಸ್ ಮಾಡ್ತಾನೆ ಇರ್ತೀವಿ. ಅವಕ್ಕೆ ಅಲ್ಲಿ ಯಾರು ಮೇಂಟೆನೆನ್ಸ್ ಮಾಡೋರಿಲ್ಲ. ಮಳೆಗಾಲದಲ್ಲಿ ಅವು ಪಾಡಿಗೆ ಅವು ಹೋಗ್ತಾ ಇರ್ತವೆ, ಕಡ್ಜನ ಹುಳುಗಳೆಲ್ಲ ಸಾಯಿಸ್ಬಿಡ್ತವೆ ಅಡವಿಯಲ್ಲಿ. ಅವ್ರಿಗೆ ಅವಕ್ಕೆ ಗೇಟ್ ಏನಿರಲ್ಲ ಅಡವಿಯಲ್ಲಿ. ಆಗೇನು ಮಾಡ್ತವೆ, ಸೀದಾ ಇವು ಒಳಗಡೆನೆ ನುಗ್ತವೆ, 3-4 ಹುಳ ಅವು ಹುಕ್ಕಿ ಅವ್ರನ್ನ ಓಡಿಸ್ಬಿಡ್ತವೆ. ಈಗ ಜೇನಿನ ಒಂದು ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ? ಈ ಮಾರಾಟ ಅಂದರೆ ಇಲ್ಲಿ ಇದೆ ಶಿರ್ಸಿಯಲ್ಲಿ ಕದಂಬದಲ್ಲಿ ತಗೊಳ್ತಾರೆ ಯಲ್ಲಾಪುರದಲ್ಲಿ. ಆಮೇಲೆ ಕಿಲೋಗೆ ಎಷ್ಟು? ಕಿಲೋಗೆ 500 ರೂಪಾಯಿ ಅಂತ ಮಾಡ್ತಾರೆ ಒರಿಜಿನಲ್. ಅವ್ರು ಚೆಕ್ ಮಾಡ್ತಾರೆ ಕೆಲವೊಂದಲ್ಲ, ಕೆಲವಲ್ಲ ಈ ಸಕ್ಕರೆ ನೀರು ಬೆಳೆಸ್ಬಿಡ್ತಾರೆ, ಕೆಲವಲ್ಲ ಗೊತ್ತಾಗಲ್ಲ. ಈಗ ಜೇನು ಕೆಲವು ಅದೇ ಬಿಸ್ನೆಸ್ ಮಾಡೋರು, ನಮಗದು ಬಿಸ್ನೆಸ್ ಏನಲ್ಲ, ನಮ್ಗೇನ್ ಬರ್ತ ಅದನ್ನ ಕೊಡ್ತೀವಿ. ಈಗ ಬೇರೆ ಪೇಟೆ ಪಟ್ಟಣಗಳಿಂದೆಲ್ಲ ಈ ಪ್ರವಾಸ ಅಂತ ಬರ್ತಲ್ಲ ಟೂರಿಸ್ ಅಂತ ಹೇಳಿ, ಅವರೆಲ್ಲ ತಗೊಂಡು ಹೋಗೋದಿದೆಯಾ ಜೇನನ್ನ? ಜೇನು ತುಂಬಾ ತಗೊಂಡು ಹೋಗ್ತಾರೆ, ಮನೆ ಬಂದು ತಗೊಂಡು ಹೋಗ್ತಾರೆ. ನಮ್ಗೆ ರೊಟ್ಟು ಬೇಕು ಅಂತಾರೆ, ನಮ್ಗೆ ರೊಟ್ಟು ಕೊಡಿ, ನಮ್ಗೆ ಬೆಂಗಳೂರು ನಾವು ನೋಡೇ ಇಲ್ಲ ಅಂತ. ರೊಟ್ಟು ನಮ್ಗೆ ಎಷ್ಟು ನಾವು ಕೊಡ್ತೀವಿ, ನಮ್ಗೆ ರೊಟ್ಟು ಬೇಕು ಅಂತ. ಬೆಂಗಳೂರಿಂದ ತುಂಬಾ ಜನ ಬಂದರು, ನಮ್ಗೆ ರೊಟ್ಟು ಕೊಡಿ, ನೀವು ಜೇನು ಪೆಟ್ಟಿಗೆ ಜೇನು ತುಪ್ಪ ಒಂದು ಬಾಟ್ಲೆ ಕೊಡಿ, ನಮ್ಗೆ 2 ಬಾಕ್ಸ್ ರೊಟ್ಟಿ. ಅದಕ್ಕೆ ಕೊಟ್ಟರೆ ನಷ್ಟ ಅಲ್ಲ ನಿಮಗೆ? ನಮಗೆ ನಷ್ಟ, ಆದರೆ ಅವ್ರು ಕೇಳಿದಾಗ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಪರೂಪಕ್ಕೆ ಬರ್ತಾರೆ ಅವರು, ಬಂದಾಗ ನಾವು ನಿಮ್ಗೆ ಕೊಡೋದಿಲ್ಲ ಮಾಡೋದಿಲ್ಲ ಅಂದ್ಕೊಳ್ಳೆ, ಅವ್ರಿಗೂ ಬೇಜಾರಾಗುತ್ತೆ. ಹಾಂ, ಒಳ್ಳೆಯದು ವಿನಾಯಕ್ ಸುಬ್ರಾಯ ಹೆಗಡೆ ಅವರೇ, ಆ ಜೇನು ಕೃಷಿಯನ್ನು ಮಾಡ್ತಾ ಇದ್ರಿ, ವೃತ್ತಿಯಿಂದ ನೀವು ಇಂಜಿನಿಯರ್ ಆಗಿ ಇದ್ದುಕೊಂಡು ನಾನಂತರ ಕೃಷಿಗೆ ಬಂದಂಥವರು, ಆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಜೇನು ಕೃಷಿ ಅನುಭವ ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯ ವಿನಾಯಕ್ ಸುಬ್ರಾಯ್ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರ ಸ್ವಸ್ಥದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ವಿಟಮಿನ್ ಸಿ ಜೀವಸತ್ವ ನಮಗೆ ಯಾಕೆ ಬೇಕು? ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ದಿನನಿತ್ಯ 60 ಮಿಲಿಗ್ರಾಂನಷ್ಟು ವಿಟಮಿನ್ ಸಿ ಜೀವಸತ್ವದ ಅಗತ್ಯ ಇರ್ತದೆ. ಇದನ್ನು ನಮ್ಮ ಪ್ರತಿನಿತ್ಯದ ಆಹಾರ ಸೇವನೆಯಿಂದ ಪಡೆಯಬೇಕಾಗಿರುವಂತಹದ್ದು ಒಂದು ರೀತಿಯ ವ್ಯವಸ್ಥೆ. ಕನಿಷ್ಠ 46 ಮಿಲಿಗ್ರಾಂನಷ್ಟು ವಿಟಮಿನ್ ಸಿ ಜೀವಸತ್ವವು ಲಭ್ಯವಾದಲ್ಲಿ ಜೀವಸತ್ವ ಕೊರತೆಯಿಂದ ಉಂಟಾಗುವಂತಹ ತೊಂದರೆಗಳಿಂದ ಹಾಗೂ ಕಾಯಿಲೆಗಳಿಂದ ದೂರ ಇರುವುದಕ್ಕೆ ಸಾಧ್ಯ. ನಮ್ಮ ಆಹಾರ ವ್ಯವಸ್ಥೆಯು ಈ ಕೊರತೆಯನ್ನು ನೀಗಬಲ್ಲದು. ಹಾಗಾದರೆ ವಿಟಮಿನ್ ಸಿ ಜೀವಸತ್ವ ಅಂದರೆ ಏನು? ವಿಟಮಿನ್ ಸಿ ಜೀವಸತ್ವ ಎನ್ನುವಂತಹದ್ದು ನೀರಿನಲ್ಲಿ ಕರಗಬಹುದಾದಂತಹ ವಿಟಮಿನ್ ಆಗಿದ್ದು ಸಣ್ಣ ಸಣ್ಣ ಕಾರ್ಬೋಹೈಡ್ರೇಟ್ನ ಅಣುಗಳಾಗಿವೆ. ಇದನ್ನು 1920ರಲ್ಲಿ ಆಲ್ಬರ್ಟ್ ವೋನ್ಸೆಂಟ್ ಜಿಯೋಜಿ ಎನ್ನುವ ವಿಜ್ಞಾನಿ ಗುರುತಿಸಿದ. ವಿಟಮಿನ್ ಸಿ ಜೀವಸತ್ವದ ಕೊರತೆಯು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತದೆ. ಮೂಳೆಗಳು ಬಲಹೀನವಾಗ್ತವೆ, ಇನ್ಫೆಕ್ಷನ್ ಪದೇ ಪದೇ ಉಂಟಾಗಬಹುದು, ಚರ್ಮದ ಸಮಸ್ಯೆಗಳು ಕಾಡಬಹುದು, ಗಾಯಗಳು ಬೇಗನೆ ಗುಣವಾಗದು, ಸಂದು ನೋವು, ಮಾನಸಿಕ ಖಿನ್ನತೆ, ಆಯಾಸ, ಉರಿಯೂತ, ರಕ್ತಯುಕ್ತ ವಸಡು, ಸ್ಕರ್ವಿ, ರಕ್ತಹೀನತೆ ವಿಟಮಿನ್ ಸಿ ಜೀವಸತ್ವದ ಕೊರತೆಯಿಂದ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳಾಗಿವೆ. ಹಾಗಾಗಿ ಈ ಎಲ್ಲ ಸಮಸ್ಯೆಯ ಚಿಹ್ನೆಗಳು ಕಂಡುಬಂದಲ್ಲಿ ಮೊದಲು ವಿಟಮಿನ್ ಸಿಯ ಕೊರತೆಯಾಗಿದೆಯೇ ಎನ್ನುವುದನ್ನು ಪರೀಕ್ಷಿಸಬೇಕಾಗ್ತದೆ. ನಾವು ಸೇವಿಸುವ ಆಹಾರದ ಮೂಲಕ ಸಿ ಜೀವಸತ್ವವನ್ನು ಪಡೆಯಬಹುದಾಗಿದ್ದು ಪೇರ್ಲೆ ಹಣ್ಣು ಸುಲಭವಾಗಿ ದೊರೆಯುವಂತಹ ಅತಿ ಹೆಚ್ಚು ವಿಟಮಿನ್ ಸಿ ಜೀವಸತ್ವವನ್ನು ಹೊಂದಿರುವಂತಹ ಪದಾರ್ಥ. ಮುಖದ ಹಾಗೂ ಚರ್ಮದ ಸೌಂದರ್ಯ ವೃದ್ಧಿಗಾಗಿ ಪ್ರತಿನಿತ್ಯ ಒಂದೊಂದು ಪೇರ್ಲೆ ಹಣ್ಣನ್ನು ಸೇವಿಸುವಂತಹದ್ದು ಒಳ್ಳೆಯದು. ಇದರಿಂದ ಎಲ್ಲ ರೀತಿಯ ಸಹಕಾರಿ ಗುಣಗಳು ಕೂಡ ದೊರೆಯುತ್ತವೆ. ಪಪಾಯ, ಸ್ಟ್ರಾಬೆರಿ, ಕಿತ್ತಳೆ, ನಿಂಬು, ಅನಾನಸ್, ಕ್ಯಾಬೇಜ್, ಹೂಕೋಸು, ಪಾಲಕ್, ಕಿವಿ ಹಣ್ಣು ವಿಟಮಿನ್ ಸಿ ಜೀವಸತ್ವವನ್ನು ಹೊಂದಿರುವಂತಹ ಇನ್ನಿತರ ಹಣ್ಣುಗಳಾಗಿವೆ. ಈ ಎಲ್ಲ ಪದಾರ್ಥಗಳ ಸೇವನೆಯಿಂದ ಆರೋಗ್ಯ ವೃದ್ಧಿಗೆ ನೆರವಾಗ್ತವೆ. ವಿಟಮಿನ್ B12 ಇದರ ಗುಣವಿಶೇಷಗಳು. ಒಂದು ವರದಿಯ ಪ್ರಕಾರ ನಮಗೆ ಪ್ರತಿನಿತ್ಯ ಸುಮಾರು 2.4 MCG ವಿಟಮಿನ್ B12 ಇದರ ಅಗತ್ಯ ಇರ್ತದೆ. ಕಡಿಮೆ ಪ್ರಮಾಣದಲ್ಲಿ ದೇಹಕ್ಕೆ ಬೇಕಾದಂತಹ ಪೋಷಕಾಂಶ ಇದಾದರೂ ಪ್ರಮುಖವಾದಂತಹ ಪೋಷಕಾಂಶವಾಗಿದೆ. ಅನೇಕ ಜೈವಿಕ ಕ್ರಿಯೆಗಳಿಗೆ ವಿಟಮಿನ್ B12 ಬೇಕು. B12 ಕೊರತೆಯಿಂದ ರಕ್ತಹೀನತೆಗೆ ಕಾರಣವಾಗಬಹುದು. ಸೈಕಾಲಜಿಯ ತೊಂದರೆಗಳು, ನ್ಯೂರೋಲಾಜಿಕಲ್ ಸಮಸ್ಯೆಗಳು, ಕೈಕಾಲುಗಳಲ್ಲಿ ಜೋಮ್ ಬರುವಂತಹದ್ದು, ಅತ್ಯಂತ ಆಯಾಸವಾಗುವಂತಹದ್ದು, ನಿಶಕ್ತಿ, ಮಾನಸಿಕ ಕಿರಿಕಿರಿ, ಸ್ಟ್ರೆಸ್ ಆಗುವಂತಹದ್ದು ವಿಟಮಿನ್ B12 ಕೊರತೆಯಿಂದ ಕಂಡುಬರಬಹುದು. ಹಾಗಾಗಿ ವಿಟಮಿನ್ B12 ಹೆಚ್ಚಿರುವಂತಹ ಆಹಾರವನ್ನು ತೆಗೆದುಕೊಳ್ಬೇಕು. ಬಹಳ ದಿನಗಳು ಈ ಪೋಷಕಾಂಶದ ಕೊರತೆಯಿಂದ ಬಳಲುವವರಿಗೆ ನರಸಂಬಂಧಿ ಸಮಸ್ಯೆ ಕಾಡುವಂತಹ ಸಂಭವನೀಯತೆ ಜಾಸ್ತಿ. ನಾಲಿಗೆಯಲ್ಲಿ ಉರಿಯೂತ, ಬಾಯಿಹುಣ್ಣಿಗೆ ವಿಟಮಿನ್ B12 ಕೊರತೆ ಕಾರಣವಾಗಬಲ್ಲದು. ಅಷ್ಟು ಸ್ವಚ್ಛವಿಲ್ಲದ ದೃಷ್ಟಿಗೆ, ದೇಹದ ಉಷ್ಣತೆ ಹೆಚ್ಚಾಗಲು ವಿಟಮಿನ್ B12 ಕೊರತೆಯು ನಾಂದಿಯಾಗಬಹುದು. ಹಾಗಾಗಿ ಎಲ್ಲ ದೃಷ್ಟಿಯಿಂದಲೂ ಗಮನಿಸಿದಾಗ ವಿಟಮಿನ್ B12 ಹೆಚ್ಚಿರುವಂತಹ ಆಹಾರ ಸೇವಿಸುವಂತಹದ್ದು ಒಳ್ಳೆಯದು. ಅನೇಕ ಸಮಸ್ಯೆಗಳು ಕಾಡದಂತೆ ಕಾಯುವುದರ ಜೊತೆಗೆ ಆರೋಗ್ಯವನ್ನು ವೃದ್ಧಿಸುವ ಕಾರ್ಯ ವಿಟಮಿನ್ B12 ಜೀವಸತ್ವದಿಂದ ಸಾಧ್ಯವಾಗುತ್ತದೆ. ಕೆಂಪು ರಕ್ತ ಕಣಗಳ ಆರೋಗ್ಯಕ್ಕೆ ವಿಟಮಿನ್ B12 ಬಹಳ ಸಹಕಾರಿ. DNA ಸಂಶ್ಲೇಷಣೆಗೆ ಸಹಕಾರಿ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ದೇಹಕ್ಕೆ ಶಕ್ತಿಯನ್ನು B12 ನೀಡುತ್ತದೆ. ವಿಟಮಿನ್ B12 ಮುಖ್ಯ ಆಗರ ಅಂತಂದರೆ ಚೀಸ್. ಹಾಗೆಯೇ ಮೊಟ್ಟೆಗಳು ಒಳ್ಳೆಯ ಮೂಲ. ಅಲ್ಲದೆ ಹಾಲು ವಿಟಮಿನ್ B12 ಆಗರವಾಗಿದೆ. ಯೋಗರ್ಟ್ ಸಹ ವಿಟಮಿನ್ B12 ಮೂಲಗಳಲ್ಲಿ ಒಂದು. ಹಾಗಾಗಿ ಶುದ್ಧ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಹೆಚ್ಚು ಆಶ್ರಯಿಸುವಂತಹದ್ದು ಒಳ್ಳೆಯದು. ಮಾಂಸಾಹಾರಿಗಳು ಮೊಟ್ಟೆ ಹಾಗೂ ಇನ್ನಿತರ ಮಾಂಸಾಹಾರಗಳಿಂದ ವಿಟಮಿನ್ B12 ಪಡೆಯಬಹುದು. ಆದರೆ ಕರಿದ ಮಾಂಸಾಹಾರ ದೇಹದ ಆರೋಗ್ಯಕ್ಕೆ ಮಾರಕ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಬೀಟ್ರೂಟ್ ಎನ್ನುವಂತಹದ್ದು ಅತ್ಯಂತ ಜನಪ್ರಿಯವಾದಂತಹ ಗಡ್ಡೆ ತರಕಾರಿ. ಪ್ರೋಟೀನ್, ಫಾಸ್ಫರಸ್, ಜಿಂಕ್, ಮ್ಯಾಂಗನೀಸ್, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಕಬ್ಬಿಣ, ಜೀವಸತ್ವ B6 ತಾಮ್ರ ಹಾಗೂ ನಾರಿನ ಅಂಶವು ಹೇರಳವಾಗಿರುವಂತಹ ಬೀಟ್ರೂಟ್ನಲ್ಲಿ ದೇಹದಲ್ಲಿ ರಕ್ತವನ್ನು ಹೆಚ್ಚು ಮಾಡುವಂತಹ ಗುಣವನ್ನು ಹೊಂದಿದೆ. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶವು ಅಧಿಕವಾಗುತ್ತವೆ, ಶುದ್ಧ ರಕ್ತದ ಸಂಚಲನ ಉಂಟಾಗ್ತದೆ, ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸಿ ಮೂಳೆಗಳನ್ನು ದೃಢಗೊಳಿಸುವ ಅಂಶವನ್ನು ಕೂಡ ಹೊಂದಿದೆ. ದೇಹದಲ್ಲಿನ ಕಶ್ಮಲ ಪದಾರ್ಥಗಳನ್ನು ಹೊರಹಾಕುವುದಕ್ಕೆ ಇದು ಪರಿಣಾಮಕಾರಿ. ಅರ್ಧ ಗ್ಲಾಸ್ ಬೀಟ್ರೂಟ್ ರಸ, ಅರ್ಧ ನಿಂಬೆಹಣ್ಣಿನ ರಸ ಹಾಗೂ ಒಂದು ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಪ್ರತಿ ದಿವಸ ಬೆಳಿಗ್ಗೆ ಹಸಿದ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದಲ್ಲಿ ಬೊಜ್ಜು ಕರಗ್ತದೆ. ಬಿಸಿ ಮಾಡಿದ ಎಳ್ಳೆಣ್ಣೆಗೆ ಅರ್ಧ ಚಮಚ ಬೀಟ್ರೂಟ್ ಪೇಸ್ಟ್ ಅನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡಿಕೊಳ್ಳಬೇಕು. ತಣ್ಣಗಾದ ನಂತರ ಇದನ್ನು ಗಾಯದ ಕಲೆಗಳಿಗೆ ನಿರಂತರವಾಗಿ ಹಚ್ಚಿದಾಗ ಕಲೆಗಳು ನಿಧಾನವಾಗಿ ಕಡಿಮೆಯಾಗ್ತವೆ. ಮಲಬದ್ಧತೆ ಹಾಗೂ ಮೂಲವ್ಯಾಧಿಗೆ ಬೀಟ್ರೂಟ್ನ ಸೇವನೆ ಸಹಕಾರಿ. ಹೀಗೆ ಉತ್ತಮ ಆರೋಗ್ಯಕ್ಕಾಗಿ ಬೀಟ್ರೂಟ್ನ ಸೇವನೆಯನ್ನು ನಾವು ಮಾಡಬಹುದು. ಹೇಗೆ ಅತ್ಯಂತ ಸುಂದರವಾದಂತಹ ಬಣ್ಣವನ್ನು ಬೀಟ್ರೂಟ್ ಹೊಂದಿರುತ್ತದೋ ಹಾಗೆಯೇ ಅದರ ಬಳಕೆಯು ದೇಹದ ಸೌಂದರ್ಯವನ್ನು ಮತ್ತು ಆರೋಗ್ಯವನ್ನು ಸುಧಾರಿಸುತ್ತದೆ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವರದಾ ಭಟ್ ಹಾಗೂ ಸಂಗಡಿಗರಿಂದ ಮದುವೆ ಸಂಪ್ರದಾಯದ ಪದಗಳು. ಗಜಮುಖನಾಂಗ್ರಿಗೆ ನಿಜದಿಂದ ಏರಗುವಿ ಅಜನ ಪಟ್ಟದ ರಾಣಿ ಗಭಿವಂದಿಸುವೆ ತ್ರಿಜಗದೊಡೆಯ ರಘು ರಾಮ ಜಾನಕಿಯನ್ನು ತರುಣಿ ಕೌಸಲ ದೇವಿ ಸೊಸೆಯ ನೋಡುವುದನ್ನು ವರ್ಣಿಸುವೆನು ಕೇಳಿ ಜನರೆಲ್ಲ ತ್ರಿಜಗದೋಲೆಯು ತೋಲೆ ಸರ್ವಭರಣವನಿಟ್ಟು ಪರಿಮಳವಾಗಿದ್ದ ಗಂಧಧಣಿಗೆಯಲಿ ಎಳಗಿ ಮಂಡೆಯ ಬಾಚಿ ಸುರಗಿ ಸಂಪಿಗೆ ಹೂವ ಹರುಷದಿಂದಲೇ ಮುಡಿದು ಬರುವ ಜನಕಿಯನು ಚಂದವ ನೋಡಿದಾಳೆ ಕೌಸಲೆ ಕುಂದಣಮಯವಾದ ಹೊನ್ನೀನೋಲೆಯನಿಟ್ಟು ಮುಂದೆ ಶೋಭಿಸುವ ಬುಗುಡಿ ಬಾವುಲಿಯು ಕರ್ಣದೋಲೋಪ್ಪುವ ಹೊನ್ನಗೂಸರ ಪುಳಿ ಮುಂದೆ ಶೋಭಿಸುವ ಜಂಜಲ ಸರಪಳಿ ನಿಟ್ಟ ಪುಣ್ಯವಂತೆಯ ನೋಡಿದಾಳೆ ಕೌಸಲೆ ಬಡನಾಡು ಬಳ ಬಳುಕುವ ನಡುವಿಗೆ ತಕ್ಕ ಹೊಳೆವ ಕನ್ನಡಿ ಬಿಗಿದ ಅಡಿಗೆ ಪಟ್ಟಿಗಳು ತಳ ತಳ ತಳಿಸುವ ಮುರಿಯು ಹಿಂಬಾಳೆ ಬಂದಿ ಬೆಡಗಿನಿಂದಲೇ ಇಟ್ಟು ಬರುವ ಜನಕಿಯನು ಬರದಿ ನೋಡಿದಾಳೆ ಕೌಸಲೆ ಕಾಲಲಂದಿಗೆ ಗಜ್ಜೆ ಕಿರುಪಿಲ್ಲಿ ಪೋಡಗವು ಬೆರಳಿಗೆ ಓ ಗೈಲು ಗೈಲೆನ್ನುವ ಗಗ್ಗರಗಳನಿಟ್ಟು ಸೊಬಗಿನಿಂದಲೇ ಇಟ್ಟು ಬರುವ ಜನಕಿಯನು ಚಂದವ ನೋಡಿದಾಳೆ ಕೌಸಲೆ ತಾವರೆಯಂತೆ ಪೋಲ್ವ ಮುಖ ಕಮಾಲಕ್ಕೆ ತಕ್ಕ ಮೂಗುತೆ ಕರವೂಲ ಕೂಗಳು ತಾವರೆಯಂತೆ ಪೋಲ್ವ ಮುಖ ಕರಿಸಿ ನಹಚ್ಚಿ ಸಾವಿತ್ರಿ ಹೇ ಸಾರೇಳಿ ಕುಂಕುಮವನಿಟ್ಟ ಪುಣ್ಯವಂತೆಯ ನೋಡಿದಾಳೆ ಕೌಸಲೆ ಅಂಗೈಯರಗಿಣಿ ಬಾರೆ ಮುಂಗೈಯ ಪೌಸೆ ಬಾರೆ ಸೀತಾಪತಿ ರಾಮನ ಅರಸಿನಿ ಬಾರೆ ಶಾಶ್ವತವಾಗಿ ಕುಲ ದೀಪವ ನಡೆಸುವಂತ ಪ್ರೀತಿಯುಳ್ಳ ನಿಧಿಯೇ ನೀ ಬಾಬಾರೆನು ತಲೆ ಪ್ರೀತಿಯಲ್ಲಿ ನೋಡಿದಾಳೆ ಕೌಸಲೆ ಅಂಬಾರದೊಳಾಡುವ ನಿಂಬೆಯ ಹಣ್ಣೆ ಬಾರೆ ಇಂದೆನ್ನ ಮಗನ ಅರಸಿನಿ ಬಾರೆ ಶಾಶ್ವತವಾಗಿ ಕುಲ ದೀಪವ ನಡೆಸುವಂತ ಪುಣ್ಯುಳ್ಳ ನಿಧಿಯೇ ನೀ ಬಾಬಾರೆನು ತಲೆ ಪ್ರೀತಿಯಲ್ಲಿ ನೋಡಿದಾಳೆ ಕೌಸಲೆ ಪಾದವ ತೊಳೆದರು ಶ್ರೀಹರಿಯ ಪಾದವ ತೊಳೆದರು ಶ್ರೀಹರಿಯ ಮನ ಮೋದದಿಂದಲೇ ನಾರಿಯರು ಬೇಗ ಪಾದವ ತೊಳೆದರು ಶ್ರೀಹರಿಯ ಗಂಧ ಚಂದನ ಮೋದಲಾದ ಪರಿಮಳ ದ್ರವ್ಯ ಚಂದದಿಂದಲೇ ಕೂಡಿಸಿ ಜಲವ ಮಂದರೋದರನ ಪಾದವನತಿ ಹರುಷದಿ ಮಂದಗಮನೆಯರು ತೊಳೆದರಾಗ ಪಾದವ ತೊಳೆದರು ಶ್ರೀಹರಿಯ ಮನ ಮೋದದಿಂದಲೇ ನಾರಿಯರು ಬೇಗ ಪಾದವ ತೊಳೆದರು ಶ್ರೀಹರಿಯ ವಸುದೇವ ದೇವಕಿ ಸುತನಾಗಿ ಜನಿಸಿಯೇ ವಸುದೇಯ ಭಾರವ ನೀಡುಹಿಸಿದ ಅಸುರಾರಿ ಹರಿ ಶ್ರೀ ಮುರಳೀಧರನ ಪಾದ ಕುಸುಮಾಕ್ಷಿಯರೆಲ್ಲ ತೊಳೆದರಾಗ ಪಾದವ ತೊಳೆದರು ಶ್ರೀಹರಿಯ ಮನ ಮೋದದಿಂದಲೇ ನಾರಿಯರು ಬೇಗ ಪಾದವ ತೊಳೆದರು ಪಾದವ ತೊಳೆದರು ಶ್ರೀಹರಿಯ ಪೊಡವಿ ಪಾಲಕ ಹರಿ ಸಡಗರದಿಂದಲೇ ಬಡಗೂಲಿ ಪರಿವಾರದಿಂದಿರಲು ಕಡಲ ಶಯನ ದೇವ ನಡಿಯ ಸಂತ ಸದಲಿ ಜಡ ಜನಯನೆಯರು ತೋಳೆದರಾಗ ಪಾದವ ತೋಳೆದರು ಶ್ರೀಹರಿಯ ಮನಮೋದದಿಂದಲೇ ನಾರಿಯರು ಬೇಗ ಪಾದವ ತೋಳೆದರು ಶ್ರೀಹರಿಯ ದುರುಳ ಪೂತನಿಯ ಸುಹೀರಿ ಮೇರೆ ದಾಸಿರಿ ವರ ಸಕಲರ ನೋಡಗೂಡಿ ಬಂದು ದುರುಳ ಕಾಳಿಂಗನ ತಲೆ ಮೆಟ್ಟಿ ತುಳಿದಂತ ಪರಮ ಪಾವನ ಪಾದ ತೋಳೆದ ರಾಗ ತೋಳೆದ ರಾಗ ಪಾದವ ತೋಳೆದರು ಶ್ರೀಹರಿಯ ಮನಮೋದದಿಂದಲೇ ನಾರಿಯರು ಬೇಗ ಪಾದವ ತೋಳೆದರು ಶ್ರೀಹರಿಯ ಮಾವನ ಸೆರೆ ಮನೆಯೊಳಗಿರುವ ದೇವ ದೇವಕಿಯರ ಪೊರೆಯಲೆಂದು ಮಾವನ ತರಿದು ಬಂದನ ಮಹರಿಸಿದಂತ ಪಾವನಾಂಗನ ಪಾದ ತೋಳೆದ ರಾಗ ಪಾದವ ತೋಳೆದರು ಶ್ರೀಹರಿಯ ಮನಮೋದದಿಂದಲೇ ನಾರಿಯರು ಬೇಗ ಪಾದವ ತೋಳೆದರು ಶ್ರೀಹರಿಯ ಅಕ್ಷತೆ ಕಲಸಿದರು ಸುಹುಮೂರ್ತದಿ ಅಕ್ಷತೆ ಕಲಸಿದರು ಅಕ್ಷತೆ ಕಲಸಿದರ ಕರೆಯಿಂದಲೀ ಅಕ್ಷತೆ ಕಲಸಿದರ ಕರೆಯಿಂದಲೀ ಪಕ್ಷಿ ವಾಹನನ ಭಕ್ತಿಯೋಳ್ ಸ್ಮರಿಸುತ್ತ ಅಕ್ಷತೆ ಕಲಸಿದರು ಸುಮೂರ್ತದಿ ಅಕ್ಷತೆ ಕಲಸಿದರು ಕಂಬು ಗ್ರೀವನ ಪಾದಕ್ಕೆ ವಂದಿಸುತ್ತಲಿ ಸಂಭ್ರಮದಲಿ ಕಾರ್ಯಕ್ಕೆ ಸಂಭ್ರಮದಲಿ ಕಾರ್ಯಕ್ಕೆ ವಂದಿಸುತ್ತಲಿ ಸಂಭ್ರಮದಲಿ ಕಾರ್ಯಕ್ಕೆ ಬೆಂಬಿಡದಲೆ ನಿರು ವಿಕ್ರಮನು ನೀಡೆಂದು ಅಂಬೋಜಾಕ್ಷಿಯರೆಲ್ಲ ತುಂಬಿದಾನಂದದಿ ಅಕ್ಷತೆ ಕಲಸಿದರು ಯಕೆ ಬೆಂಬಿಡದಲೆ ನಿರು ವಿಕ್ರಮನು ನೀರೆಂದು ಅಂಬೋಜಾಕ್ಷಿಯರೆಲ್ಲ ತುಂಬಿದಾನಂದದಿ ಅಕ್ಷತೆ ಕಲಸಿದರು ಸುಮೂರ್ತದಿ ಅಕ್ಷತೆ ಕಲಸಿದರು ಮನೆಯ ದೇವರ ಮುಂದೆಯೇ ಪುತ್ರ ನನ್ನು ವಿನಯದಿ ಕೂಡ್ರಿಸಿಯೇ ಪುತ್ರ ನನ್ನು ವಿನಯದಿ ಕೂಡಿಸಿಯೇ ಘನಮಯಿ ಮನನಾಮ ನೆನೆಯುತ್ತ ನಮಗೆಲ್ಲ ಅನುದೀನದಲ್ಲಿ ಶುಭವ ನೀಡು ನೀನೆನ್ನುತ್ತ ಅಕ್ಷತೆ ಕಲಸಿದರು ಸುಮೂರ್ತದಿ ಅಕ್ಷತೆ ಕಲಸಿದರು ಚಿನ್ನದ ಹರಿವಾಣದಿ ಅಕ್ಕಿಯ ನಿಟ್ಟು ಎಣ್ಣೆ ಕುಂಕುಮ ಬೇಗದಿ ಅಕ್ಕಿಯ ನಿಟ್ಟು ಎಣ್ಣೆ ಕುಂಕುಮ ಬೇಗದಿ